ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ, ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ. ಕೃಷಿ ವಿದ್ಯೆಯ ಮೇಲೂ ಕೃಷಿತೋ ನಾಸ್ತಿ ದುರ್ಭಿಕ್ಷ ರೈತ ಬಾಂಧವರೇ, ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕೃಷಿ ಸಿರಿ ಪ್ರಸಾರವಾಗಲಿಕ್ಕಿದೆ. ಇದಕ್ಕಾಗಿ ನಮ್ಮ ರೈತ ಬಾಂಧವರು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 08272220006. ಬನ್ನಿ ಈಗ ಕಾರ್ಯಕ್ರಮ ಕೃಷಿ ಸಿರಿ. ರೈತ ಬಂಧವರೇ ನಮಸ್ಕಾರ. ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ ಕೃಷಿ ಸಿರಿ, ನಿಮ್ಮೊಡನೆ ಸಂವಾದ. ಅನುಭವಿ ರೈತರು ಮಾತನಾಡಿ ಯುವಕರು ಯುವತಿಯರು ಮಹಿಳೆಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದು. ಕೃಷಿ ರಸಪ್ರಶ್ನೆಗಳಿಗೆ ಉತ್ತರ ಹೇಳಲಿಕ್ಕೆ ಕಷ್ಟ ಆಗುತ್ತಂತ ಅಂದ್ಕೊಳ್ಳಬೇಡಿ. ಯಾವ ವಯಸ್ಸಿನ ಕೃಷಿಕರು ಸಹ ಹಿಂದೇಟು ಹಾಕೋದು ಬೇಡ. ಕರೆಗಳನ್ನು ಮಾಡ್ತಿದ್ರಿ, ಹೊಸೊಬ್ಬರಿಗೂ ಅವಕಾಶ ಇರಲಿ. ಶ್ರೋತೃಗಳೇ, 08272220006 ಈ ಸಂಖ್ಯೆ ನಿಮಗಾಗಿ ಲಭ್ಯ ಇದೆ. ಕರೆ ಯಾರದು ನೋಡೋಣ. ನಮಸ್ಕಾರ, ಮಾತಾಡಿ. ನಿಮ್ಮ ಹೆಸರು? ಗಿರೀಶ್ ಅಂತ. ಗಿರೀಶ್ ಅವರು, ನಿಮ್ಮ ರೇಡಿಯೋ ಸದ್ದು ಕಡಿಮೆ ಮಾಡ್ತೀರಾ? ಎಲ್ಲಿಂದ ಗಿರೀಶ್? ಅಲ್ಲ, ಗಿರಿಜೇಶ್ ಅಂತ. ಗಿರಿಜೇಶ್ ಅವ್ರು ಎಲ್ಲಿಂದ? ಹೊಸಕೇರಿ ಗ್ರಾಮ, ಮರಗೋಡು, ಮಡಿಕೇರಿ ತಾಲೂಕು. ಮರಗೋಡು ಗ್ರಾಮದಿಂದ ಮಾಡ್ತದ್ರಿ ಗಿರಿಜೇಶ್ ಅವರು. ಏನು ಜಮೀನಿದೆ, ತೋಟ ಏನಿದೆ ಹೇಳಿ? ಜಮೀನೊಂದು ತೋಟ ಒಂದು 2 ಎಕರೆ, 1 ಎಕರೆ ಗದ್ದೆ. ಹಾ ಹಾ, ಗದ್ದೆ. ಈ ಸಾರಿ ಹೇಗಿದೆ ಪರಿಸ್ಥಿತಿ ಗದ್ದೆಲಿ? ಇವಾಗ ಭತ್ತ ಮಾಡ್ತಾ ಇದೆ 2-3 ವರ್ಷದಿಂದ. ಯಾವ ತಳಿ ಬೆಳಿತದ್ರಿ? ನೀರು ಸ್ವಲ್ಪ ತೊಂದ್ರೆ ಆಯ್ತು, ಆಮೇಲೆ ಪಕ್ಕದವರೆಲ್ಲೂ ಮಾಡ್ತಾ ಇಲ್ಲ, ಬರೀ ನಮ್ದೊಂದು ಸೈಡ್ ಬರುತ್ತೆ ಹಕ್ಕಿ ಪಕ್ಷಿಗಳದು ಅದು ಇದು ಅಂತ ಹೊರಟು ಏನ್ ಸಿಗಲ್ಲ. ಓಹೋ, ಸ್ವಲ್ಪನೂ ಸಿಗಲ್ವಾ? ಸ್ವಲ್ಪನೂ ಸಿಗಲ್ವಾ? ಏನ್ ಸರ್? ಸ್ವಲ್ಪನೂ ಸಿಗಲ್ವಾ ನಿಮ್ಗೆ? ಯಾವ್ದು? ನಾನು ಎಷ್ಟು ಸಾರಿ ಕೇಳಿ ಸ್ವಲ್ಪನೂ ಸಿಗಲ್ಲ? ಹಲೋ, ಸ್ವಲ್ಪನೂ ಸಿಗಲ್ಲ ಅಂತ ಕೇಳಿದ್ರೆ ಎಷ್ಟು ಸಾರಿ ನಾನೇನ್ ಕೇಳಿ? ಸ್ವಲ್ಪ ಹುಲ್ಲು ಗಿಲ್ಲು ಸಿಗುತ್ತೆ ಅಷ್ಟೇ ವಿನ. ಇದೇನ್ ಸಿಗ್ತಾ ಇಲ್ಲ. ಹೌದಾ? ಹಾಗಾಗಿ ಬೆಳೆಯದ್ ಕೈ ಬಿಟ್ಬಿಟ್ಟಿದೀರಾ? ಹಾಗಾಗಿ ಗದ್ದೆನ ಸ್ವಲ್ಪ ಅಡಿಕೆ ಇಡಿಕೆ ಏನಾರು ಹಾಕೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಹೌದಾ? ಅಲ್ಲ, ಮಾಡಿ ಮಾಡಿ, ಏನೇನ್ ಸಮಸ್ಯೆಗಳು ಬರ್ತಾವ ಅದನ್ನ ನಿಭಾಯಿಸ್ಲಿಕ್ಕೆ ಬೇರೆ ಪರ್ಯಾಯ ಮಾರ್ಗಗಳನ್ನ ಹುಡುಕಬೇಕು. ಏನಲ್ಲ ಆದ್ರೆ ದನಗಳು ಸಾಕೋದು ಕಷ್ಟ ಆಗಿದೆ, ಆ ಕಡೆ ಎಲ್ಲ ಸುತ್ತ ತೋಟ ಪ್ರಾಬ್ಲಮ್ ಇರುತ್ತೆ, ಆ ಕಡೆ ಕಡೆ ಬಿಡಕ್ಕೂ ಆಗದ್ಲ, ಏನ್ ಮಾಡಕ್ಕಲ್ಲ. ಗದ್ದೆ ಬರೀ ಅಷ್ಟಕ್ಕಾಗಿಸ್ಕರ 1 ಎಕರೆಗೋಸ್ಕರ ಟಿಲ್ಲರ್ ಏನು ಯೂಸ್ ಮಾಡಕ್ಕಾಗಲ್ಲ. ಅದಕ್ಕೋಸ್ಕರ ಹಂಗೆ ಬಿಟ್ಟು ಸ್ವಲ್ಪ ಅಡಿಕೆ ಏನಾದ್ರು ಸಸಿ ಹಾಕೋಣ, ಸಸಿ ಹಾಕಿದೀನಿ ಸ್ವಲ್ಪ. ಅಡಿಕೆಗೆ ಬೆಲೆ ಬಂದಿರೋದ್ರಿಂದ ಆ ಕಡೆಗೆ ನಿಮ್ಮ ಆಲೋಚನೆ? ಬೆಲೆ ಅಂತಲ್ಲ, ಮೊದಲು ಸೈಡ್ ಕಾಫಿ ಮಧ್ಯೆ ಮಧ್ಯೆ ಅಡಿಕೆ ಇದೆ, ಹಾಗೆ ಕಿತ್ಲೆ ಹಣ್ಣೆಲ್ಲ ಇತ್ತು, ಕಿತ್ಲೆ ಗಿಡ ಎಲ್ಲ ಹೋಯ್ತು. ಇವಾಗ ಪುನಃ ಹಾಕಿದ್ರು ಅದು ಬರ್ತಾನೆ ಇಲ್ಲ, 2 ವರ್ಷ 3 ವರ್ಷ ಇರುತ್ತೆ, 4ನೇ ವರ್ಷಕ್ಕೆ ಒಂಥರ ಹಳದಿ ಕಲರ್ ಬಂದು ಮುಗ್ದು ಹೋಗುತ್ತೆ. ಹಳೆ ಅಡಿಕೆ ಮರಗಳು ಎಷ್ಟಿದಾವೆ? ಹಳೆ ಅಡಿಕೆ ಮರ ಒಂದು 20 ಇದೆ. ಅವುಗಳ ಕಾಯನ್ನೇ ಬಳಸ್ಕೊಂಡು ಸಸಿ ಮಾಡ್ಕೊಂಡು? ಅದರ ಕಾಯಿನೇ ಬಳಸಿ ನಾನು ಬೀಜ ಮಾಡ್ಕೊಂಡು ಬರ್ತೇನೆ, ಎಲ್ಲಿಂದ ತಂದಿಲ್ಲ, ಅದನ್ನೇ ನರ್ಸರಿ ಇದು ಮಾಡ್ಬಿಟ್ಟು 1 ವರ್ಷ ಬರುತ್ತೆ. ಒಂದು 1.5 ಅಡಿ ಬಂದಿದೆ ಗಿಡ, 15 ವರ್ಷ ಇಟ್ಟಿದೆ, ಒಂದು 200. ಮಾಡಿ ಮಾಡಿ ಪ್ರಯತ್ನ ಮಾಡಿ, ಯಾವ್ದು ಕಷ್ಟ ಅಂತ ಅನ್ಕೋಬೇಡಿ. ಯಾವ್ದು ಕಷ್ಟ ಅಂತಿಲ್ಲ, ನಮ್ಮ ಸಿಕ್ಕೋತಾರ ಕೈಗೆ ಸಿಕ್ಕೋತಾರ ಇದ್ರೆ ಮಾಡ್ಕೊಂಡು ಹೋಗ್ಬಹುದು. ಹೌದೌದು. ಗಿರಿಜೇಶ್ ಅವರೇ, ಪ್ರಶ್ನೆ ತಮಗೆ. ಹಾಸನ ಕೊಡಗು ಜಿಲ್ಲೆಯ ಹಾಸನ ಹಾಲು ಒಕ್ಕೂಟವು ವಾರ್ಷಿಕವಾಗಿ ಎಷ್ಟು ಕೋಟಿ ರೂಪಾಯಿ ವಹಿವಾಟನ ನಡೆಸ್ತಾ ಇದೆ ಅಂತ ಹೇಳ್ಬೇಕು ತಾವು. ಯಾವ್ದು ಸರ್? ಹಾಸನ ಕೊಡಗು ಜಿಲ್ಲೆಯ ಹಾಸನ ಹಾಲು ಒಕ್ಕೂಟವು ಹಾಲು ಹಾಲು ಒಕ್ಕೂಟ ನೀವು ಡೈರಿ ಮೆಗಾ ಡೈರಿ ವಾರ್ಷಿಕವಾಗಿ ಮಾಹಿತಿ ಅಲ್ಲ ಏನು ಒಂದೇ ಸರ್ ಇನ್ನು ಯಾಕೆಂದ್ರೆ ಹಾಲು ನಾವ್ ಈ ಕಡೆ ಹೈನುಗಾರಿಕೆ ಇದ್ ಮಾಡ್ತಾ ಇಲ್ಲಲ್ಲ ಅದಕ್ಕೋಸ್ಕರ ಅದನ್ನ ಅಷ್ಟು. ಹೌದು, ನೀವು ಅದ್ರ ಅಲ್ಲ ಹಾಲಂತೂ ಕುಡಿತೀರಿ ಬಳಸ್ಕೊಳ್ತೀರಿ ಅಲ್ವಾ? ಹಾಲು ಬಳಕೆ ತಕೋತೀವಿ. ಎಲ್ಲಿಂದ ಬರುತ್ತೆ ಹಾಲು? ಹಾಲು ನಮಗೆ ಕೂಡಿಗೆ ಡೈರಿ. ಮತ್ತೆ ಅದೇ ಕೂಡಿಗೆ ಡೈರಿಯಿಂದ ಬರುವ ಹಾಲು ಮತ್ತೆ ಹಾಸನ ಹಾಲು ಒಕ್ಕೂಟಕ್ಕೆ ಹೋಗಿ ಬರೋದು, ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಬಂದು ಒಟ್ಟು ವಾರ್ಷಿಕವಾಗಿ ಹಾಸನ ಹಾಲು ಒಕ್ಕೂಟ ಇದು ಹಾಸನ ಮತ್ತು ಕೊಡಗು ಜಿಲ್ಲೆಗೆ ಸಂಬಂಧಪಡುತ್ತೆ. ಇದು ಮೊನ್ನೆ ಅನೌನ್ಸ್ ಮಾಡಿದ್ರು 6 ಲಕ್ಷ ಕೊಡಗಲ್ಲಿ ಡೈರಿಗೆ ಇಂಪ್ರೂವ್ ಮಾಡ್ತೀವಿ ಅಂತ ಹಾಸನ ಡೈರಿ ಅವರು. ಅಲ್ಲ ನೋಡಿದ್ದೀನಿ. ಅಲ್ಲ ಅದಲ್ಲ ಅದಲ್ಲ ನಾನು ಕೇಳ್ತಿರೋದು, ವಾರ್ಷಿಕವಾಗಿ ಎಷ್ಟು ಕೋಟಿ ರೂಪಾಯಿ ವಹಿವಾಟನ ಹಾಸನ ಹಾಲು ಒಕ್ಕೂಟ ಮಾಡ್ತಾ ಇದೆ ಅಂತ ತಾವು ಹೇಳ್ಬೇಕಾಗುತ್ತೆ ಅಂತ ಅನ್ಕೊಂಡು ಕೇಳಿದ್ವಿ. ಏನಾದ್ರು ವರ್ಷದಲ್ಲಿ ವರ್ಷದಲ್ಲಿ ಹಾಸನ ಹಾಲು ಒಕ್ಕೂಟ ಎಷ್ಟು ವರ್ಷದಲ್ಲಿ ಹಾಸನ ಹಾಲು ಒಕ್ಕೂಟ ಎಷ್ಟು ವಹಿವಾಟನ್ನ ಮಾಡ್ತಾ ಇದೆ, ಎಷ್ಟು ಕೋಟಿ ರೂಪಾಯಿ? 12 ಕೋಟಿ ಮೇಲೆನೆ ನೋಡಿ. ಮುಂದೆ ಅವರು ಮಾತಾಡ್ತಾರಲ್ಲ ಉತ್ತರ ಸಿಗುತ್ತೆ. ಆಲಿಸ್ತಾರೆ, ಧನ್ಯವಾದ, ನಮಸ್ಕಾರ. ಕೇಳಿಗ್ರಿ, ಕೃಷಿಯಲ್ಲಿ ಕಷ್ಟ ಅಂತ ಯಾರು ಅನ್ಕೊಳ್ಳೋದು ಬೇಡ. ಎಲ್ಲ ಕಸಬುಗಳಲ್ಲೂ ಕಷ್ಟ ಇದ್ದಾವೆ. ಎಲ್ಲ ಕಸಬುಗಳಲ್ಲೂ ನೀವು ಸ್ಫೂರ್ತಿದಾಯಕವಾಗಿ ವಿಚಾರಗಳನ್ನು ಸ್ವೀಕರಿಸ್ಕೊಂಡ್ರೆ ಅದು ಹಗುರ ಅನಿಸುತ್ತೆ. ಮುಂದಿನ ಕರೆ ಯಾರದು ನೋಡೋಣ. ನಮಸ್ಕಾರ, ಮಾತಾಡಿ. ಯಾರು ಹೇಳಿ ಹೇಳಿ, ಯಾರು ತಾವು? ಹಲೋ, ತಮ್ಮ ಹೆಸರು? ನನ್ನ ಹೆಸರು ನಂಗಾರ್ಜಿ. ಇನ್ನೊಂದ್ ಸಾರಿ ನಿಮ್ಮ ಹೆಸರು? ನಿಮ್ಮ ಹೆಸರು ಏನಂದ್ರಮ್ಮ? ನಿಮ್ಮ ಹೆಸರು? ಹೆಸರು ನಿಮ್ಮ ಹೆಸರು ಏನಂದ್ರಿ? ನಂಗಾರು ಅನುಗೀತ ಅಂತ. ದೀಪ ಅವರು ಎಲ್ಲಿಂದ? ದೀಪ ಅವರು, ನಾವು ಮೈಸೂರು ಡಿಸ್ಟ್ರಿಕ್ಟ್ ಮರೂರು ಗ್ರಾಮದಿಂದ. ಹೌದಾ? ಮರೂರು ಗ್ರಾಮ. ಹಿಂದೆ ಮಾತಾಡಿದ್ರಿ ಅಲ್ವಾ? ಹಿಂದೆ ಮಾತಾಡಿದ್ರಿ ಅಲ್ವಾ? ಹೌದು. ಓಕೆ, ಒಂದು ಪ್ರಶ್ನೆನ ಕೇಳ್ತಾ ಇದ್ದಮ್ಮ. ಹಾಸನ ಕೊಡಗು ಜಿಲ್ಲೆಯ ಹಾಸನ ಹಾಲು ಒಕ್ಕೂಟವು ವಾರ್ಷಿಕವಾಗಿ ಎಷ್ಟು ಕೋಟಿ ರೂಪಾಯಿ ವಹಿವಾಟನ ನಡೆಸ್ತಾ ಇದೆ ಅಂತ? ಎಷ್ಟು ಕೋಟಿ ರೂಪಾಯಿ ವಹಿವಾಟು? 125 ಅಂತೆ. ಹೆಂಗ್ ಹೇಳಿದ್ರು 125 ಅಂತ ಅನ್ಕೊಂಡು? ಮಗಳು ಹೇಳ್ತಿದ್ದಲ್ಲ. ಅದ ಅವ್ರಿಗೆ ಹೆಂಗ್ ಗೊತ್ತಾಯ್ತಂತೆ 125 ಕೋಟಿ? ನಾವು ಇಲ್ಲಿ ಸ್ವಲ್ಪ ಹಾಲು ಹಾಕ್ತಿವಲ್ಲ ಈ ಡೈರಿಗಳಿಗೆ. ಅವ್ರೇನಾದ್ರೂ ಹೇಳಿದ್ದ ಕಿವಿ ಬಿತ್ತ? ಅವಳು ಹೇಳಿದ ಕಿವಿ ಬಿದ್ದಿದ್ದು. ಹೌದು, ಇಲ್ಲ ಅದು ನೀವು ಹೇಳಿದ್ದು ತಪ್ಪೆ ಉತ್ತರ ತಪ್ಪು. ಸರಿ ಸರ್. 1800 ಕೋಟಿ ರೂಪಾಯಿ. 1800 ಕೋಟಿ ರೂಪಾಯಿ. 125 ಕೋಟಿಯಲ್ಲಿ 1800 ಕೋಟಿ ರೂಪಾಯಿಯಲ್ಲಿ ಅವ್ರಿಗೆ ಎಲ್ಲಿ ಸಿಕ್ತು 125 ಕೋಟಿ ಗೊತ್ತಿಲ್ಲ. ನೋಡಿ ನೋಡಿ, 1565 ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಹಾಸನ ಹಾಲು ಒಕ್ಕೂಟಕ್ಕೆ ಬರ್ತವೆ. ಅದು ಕೊಡಗು ಜಿಲ್ಲೆ ಹಾಸನ ಜಿಲ್ಲೆ ಸಂಬಂಧಪಡುತ್ತೆ. ಅಲ್ಲ ಇರ್ಲಿ, ಮೈಸೂರು ಜಿಲ್ಲೆದೆ ಬೇರೆ ಆಗುತ್ತೆ, ಇದು ಹಾಸನ ಹಾಲು ಒಕ್ಕೂಟದ ಕೇಳ್ತಾ ಇದ್ವಿ. ನಿತ್ಯ 11 ಲಕ್ಷ ಲೀಟರ್ ಹಾಲು ಸಂಗ್ರಹವಾಗ್ತಾ ಇದೆ ನೋಡಿಮ್ಮ. ಪ್ರತಿ ತಿಂಗಳು 150 ಕೋಟಿ ರೂಪಾಯಿ ವಹಿವಾಟು ನಡೆಯುತ್ತೆ. ನೀವು ಹೇಳಿದ್ದು, ನಿಮ್ ಮಗಳು ಹೇಳಿದ್ದು ಸ್ವಲ್ಪ ಸ್ವಲ್ಪ ಹತ್ರ, ಅದು ತಿಂಗಳಿಗೆ. ನಾವು ಕೇಳಿದ್ದು ವಾರ್ಷಿಕ. ಹೌದು. ಮಳೆ ಹೇಗಿದೆ ಮಾಕಡೆಗೆ? ಮಳೆ ಹೇಗಿದೆ? ಕಡಿಮೆ ಆಗಿದೆ. ಈ ಕಡೆಗೆ ಎಲ್ಲ ಧಾರಾಕಾರವಾಗಿ ಬರ್ತಾ ಇದೆ. ಹೌದು, ಮತ್ತೆ ಶುರುವಾಗಿದಲ್ಲ, ಮಳೆಗಾಲನೇ ಇದು. ಮತ್ತೆ ಶುರುವಾಗದಂತೇನಿಲ್ಲ, ನಿಶಬ್ದವಾಗಿತ್ತು, ಈಗ ಸ್ವಲ್ಪ ಚುರುಕಾಗಿದೆ ಕೆಲವು ಕಡೆ. ಹೌದು, ಒಳ್ಳೇದು ತಾಯಿ, ಧನ್ಯವಾದ, ನಮಸ್ಕಾರ. ಕೇಳಿದ್ರೆ ನೇರ ಪ್ರಸಾರದಲ್ಲಿ ಕೃಷಿ ಸಿರಿ ಮೂಡ್ ಬರ್ತಾ ಇದೆ. ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ, ಹಾಗೆ ನಿಮ್ಮೊಡನೆ ಸಂವಾದ ಕರೆ ಮುಂದಿನ. ನಮಸ್ಕಾರ, ಮಾತಾಡಿ. ಯಾರು ಹೇಳಿ ಹೇಳಿ, ತಮ್ಮ ಹೆಸರು? ಕಾರ್ಯಪ್ಪನವ್ರು ಎಲ್ಲಿಂದ ಸ್ವಾಮಿ? ಕೇನಾಳೆ, ಮಡಿಕೇರಿ ತಾಲೂಕು ಕೋಕೇರಿ ಗ್ರಾಮ ಕೇನಾಳೆ ಸಮೀಪ ಸರ್. ಹೌದಾ, ಕೋಕೇರಿ. 83 ವಯಸ್ಸು, SLC ಓದಿದ್ದೀನಿ. ಓಹೋ, 83 ವರ್ಷ ವಯಸ್ಸು. ಕೃಷಿಕ ನಾನು, ಕೃಷಿಕ. ಮತ್ತೆ ಮಾಜಿ ಸೈನಿಕರ ತಾವು? ಮಾಜಿ ಸೈನಿಕರ ಇಲ್ಲ ಸರ್, ಇಲ್ಲ ಸರ್, ನಾನು ರೈತನೇ, ಫಾರ್ಮರ್. ಹಾಲಿ ರೈತರು? ಇಲ್ಲ, ನಾನು ಹೊರಗೆ ಹೋಗಿಲ್ಲ, ನಾನು ಎಸ್ಟೇಟ್ಲಿ ಇದ್ದೆ ಸ್ವಲ್ಪ. ಸ್ವಲ್ಪ ಕಾಫಿ ತೋಟದ ಬಗ್ಗೆ, ನನಗೆ 5 ಎಕರೆ ತೋಟ ಇದೆ, ಮೆಣಸು ಸ್ವಲ್ಪ ಉಂಟು, ನಾನು ಸುಮಾರು ಹೋಗ್ಬಿಟ್ಟಿ ಸರ್. ಅಲ್ಲ, ಹೋಗುತ್ತೆ, ಮತ್ತೆ ಬರುತ್ತೆ. ಪುನಶ್ಚೇತನ ಮಾಡ್ತಾ ಇದ್ದೀವಿ. ಹೌದು, ಮತ್ತೆ ಗದ್ದೆ, 100 ಬಟ್ಟಿ ಗದ್ದೆ ಇದೆ. ಬೇಸಾಯ ಮಾಡ್ತೀನಿ, ದೇವರಿ ಕೆಲಸ ಕರಿತೀನಿ, ಮಣ್ಣು ಮಡಗುತ್ತೀನಿ, ನಾಟಿ 1.5 2 ನೆಟ್ಟು ಕೊಡ್ತೀನಿ. ಶುರು ಮಾಡಿಲ್ಲ, ನಾಡ್ದು ಮಂಗಳವಾರ ನಾಟಿ ಹಾಕ್ಬೇಕು. ವೆರಿ ಗುಡ್. ಧಾನ್ಯ ಲಕ್ಷ್ಮಿ ಭತ್ತ ಸರ್ ನಾನು. ಧನಲಕ್ಷ್ಮಿ, ಧಾನ್ಯ ಲಕ್ಷ್ಮಿ ಸರ್. ಧನಲಕ್ಷ್ಮಿ, ಧಾನ್ಯ ಲಕ್ಷ್ಮಿ. ಧನಲಕ್ಷ್ಮಿ ಧಾನ್ಯ ಭತ್ತ. ಅಲ್ಲಿ ಮುಂದೆ ಮೂರ್ನಾಡು ಭಕ್ತ ಒಬ್ರು ನೆಂಟರಿದ್ದಾರೆ, ಅವರ ಮನೆ ತಂದಿದ್ದೆ. ನಿಮ್ಮ ಫೋನ್ ನಂಬರ್ ಹೇಳಿ, ಏನಾದ್ರೂ ವ್ಯತ್ಯಾಸ ಆದ್ರೆ ತಕ್ಷಣ. ಈಗ ನಿಮ್ಮ ಸಂಪರ್ಕಕ್ಕೆ ಸಂಖ್ಯೆ ಹೇಳಿ. ಸಂಖ್ಯೆ 8277245943. ಅಯ್ಯೋ, ಅಷ್ಟು? 8277245943 ನಮ್ಮದು 300 ವರ್ಷದ ಮನೆಯಲ್ಲಿ ನಾವು ವಾಸ ಮಾಡುತ್ತೆ. ಮೂರು ಶತಮಾನ. ನಿಮ್ಮೂರಿಗೆ ಮನೆ, ಹಳೆ ಮಾಡಲು. ನಿಮ್ಮೂರಿಗೆ ಬರೋಣ. ತೊಂದರೆ ಇಲ್ಲ, ನಮ್ಮ ಜೀವನಕ್ಕೆ ಒಬ್ಬನಿಗೆ ಒಬ್ಬರಿಗೆ ಬೇಡದು ಬೇಡ. ಒಳ್ಳೇದು, ಒಳ್ಳೇದು. ಕೊಡೋದು ಬೇಡ, ಈ ತರ ಕಷ್ಟ ಕೊಡ್ತೀನಿ. ಮಡಿಕೇರಿಯಿಂದ ಸುಮ್ಮನೆ ಇರೋದಿಲ್ಲ, ಏನಿದ್ರೊಂದು 25 ರೂಪಾಯಿ ಸರ್ ನೋಡಿ. ಮಡಿಕೇರಿಯಿಂದ ಎಷ್ಟು ದೂರ ಆಗುತ್ತೆ ಅಣ್ಣ? ಅದೆಲ್ಲ ಆರೋಗ್ಯ ಚೆನ್ನಾಗಿದೆ, ಬಿಪಿ ಶುಗರ್ ಅದು ಯಾವ್ದು ಇಲ್ಲ, ಯಾವ್ದು ಇಲ್ಲ, ತೊಂದರೆ ಇಲ್ಲ. ಸ್ವಲ್ಪ ಬಗ್ಗೆ ಹೋಗ್ಬಿಟ್ಟಿದ್ದೇನೆ. ನಟಿಗೆ ಸ್ವಲ್ಪ ದೊಣ್ಣೆ ಬೇಕು ಸರ್. ಏನು ಅಷ್ಟು ತೊಂದರೆ ಇಲ್ಲ, ಮಾತುಕತೆ ಚೆನ್ನಾಗಿದೆ. ಅಲ್ಲ, ದೊಣ್ಣೆ ಕೋಲ್ ಇದ್ರೆ ನಮಗೂ, ದೊಣ್ಣೆ ಕೋಲ್ ಇದ್ರೆ ನಮಗೂ ಧೈರ್ಯ, ಬೇರೆಯವ್ರಿಗೂ. ಪೇಟೆಗೆ ಹೋಗ್ಬಿಡ್ತೀನಿ. ಹೌದಾ? ಬಸ್ತೀನಿ, ತೊಂದ್ರೆ ನಗರ ತರ ಜನರು. ಮಡಿಕೇರಿಯಿಂದ ಎಷ್ಟು ದೂರ ಆಗುತ್ತೆ ಕಾರ್ಯಪ್ಪನವ್ರೆ ನಿಮ್ಮೂರಿಗೆ? ಮಡಿಕೇರಿಂದ 20 ಮೈಲ್ ಆಗ್ಬೋದು. ನನಗೆ 20 ಮೈಲ್. ನಮ್ಮ ಎಜುಕೇಶನ್ ಪೀರಿಯಡ್ ಮೈಲ್ ಲೆಕ್ಕಲ್ವಾ? ಹೌದು ಹೌದು. ಕಿಲೋಮೀಟರ್ ಗೊತ್ತಾಗುತ್ತೆ ನನಗೆ, ಅಂದ್ರೆ 5 ಕಿಲೋಮೀಟರ್ 3 ಮೈಲು, 3 ಮೈಲ್ 5 ಕಿಲೋಮೀಟರ್ ಲೆಕ್ಕ. ನೋಡಿ ನೋಡಿ, ಇಲ್ಲ ನಿಮ್ದು ವಿವರವಾಗಿ ನಾವು ಮಾತಾಡ್ತೀವಿ. ಬಹಳ ಬಹಳ ಖುಷಿ ಆಯ್ತು ಕಾರ್ಯಪ್ಪನವ್ರೆ. ಎಷ್ಟು ವರ್ಷದಿಂದ ರೇಡಿಯೋ ಕೇಳ್ತಿದ್ರಿ? ಪ್ರೋಗ್ರಾಮ್ ಇರ್ಲಿಲ್ಲ ಅದರಲ್ಲಿ ನಿಮ್ಮ ಮಾತು ಕೇಳಿದ್ರೆ ಭಾರಿ ಖುಷಿ. ನಿಮ್ಮ ಸ್ವರ, ನಿಮ್ಮ ಅಲ್ಲ, ನಮ್ಮ ಸ್ವರ, ನಮ್ಮ ಧ್ವನಿ, ನಮ್ಮ ಕಾರ್ಯಕ್ರಮ ಅನ್ನಕ್ಕಿಂತ ಇವತ್ ನೀವು ಮಾತಾಡಿದ್ದು ನಮ್ಗೆ ದೊಡ್ಡ ಹಬ್ಬ. ಅದು ನೋಡಿ, ನೀವು ನೀವು ಎಷ್ಟು ಚುರುಕಾಗಿ ಮಾತಾಡ್ತಾ ಇದ್ರಿ, ಎಷ್ಟು ಕ್ರಿಯಾಶೀಲರಾಗಿದ್ರಿ ಅನ್ನೋದು ನೀವು ಮಾತಾಡೋದ್ರಲ್ಲಿ ಗೊತ್ತಾಗ್ತದೆ. ಸಂತೋಷವೇ, ಸಂತೋಷ. ಭಾರಿ ಟ್ರೈ ಮಾಡಿದೀನಿ, ಅಷ್ಟು ಮಧ್ಯದಲ್ಲಿ ಯಾರು ಮಾತಾಡ್ಬಿಡ್ತಾರೆ. ನೋಡಿ ನೋಡಿ, ಅದೇ ಹೌದು. ಅಲ್ಲ, ಆದ್ರೂ ನಿಮಗೆ ಸಮಯ ಸಿಕ್ಕಿದೆ ಮಾತಾಡ್ಲಿಕ್ಕೆ, ಮಾರ್ಗ ಸಿಕ್ಕಿದೆ, ಸಂತೋಷ ಆಗಿದೆ. ಹೌದೌದು. ಮನೆಯಲ್ಲಿ ಯಾರ್ಯಾರು ಇದ್ದೀರಿ ಕಾರ್ಯಪ್ಪನವ್ರೆ? ನಿಮ್ಮ ನೆಟ್ವರ್ಕ್ ಸ್ವಲ್ಪ ವ್ಯತ್ಯಾಸ ಇದೆ, ಒಂದು ಒಳ್ಳೆ ಜಾಗದಲ್ಲಿ. ಮತ್ತೆ ಎರಡು ನನ್ನ ಮಗನಿಗೆ 2 ಗಂಡು ಮಕ್ಕಳು, ಇಬ್ಬರು ಒಬ್ಬ PUC ಪಾಸ್ ಆಗಿದ್ದಾನೆ, ಇನ್ನೊಬ್ಬ ಮಗ ಡಿಗ್ರಿಗೆ ಸೈನ್ಸ್ ಸಬ್ಜೆಕ್ಟ್ ತಗೊಂಡಿದ್ದಾನೆ. ಒಳ್ಳೇದು, ಒಳ್ಳೇದು. ಪುತ್ತೂರು ಕಾಲೇಜಲ್ಲಿ ಸ್ಟಡಿ ಮಾಡಿದ್ದು. ಒಟ್ಟು ಮನೆಯಲ್ಲಿ ನೀವು, ನಿಮ್ ಶ್ರೀಮತಿ, ಮಗ, ಮೊಮ್ಮಕ್ಕಳು? ಒಳ್ಳೇದು, ಒಳ್ಳೇದು. ಜನರ ಜೊತೆ ಕೆಲಸ ಮಾಡುದು ಎಲ್ಲ ಸಮಯಕ್ಕೆ. ಖುಷಿ ಆಯ್ತು, ಖುಷಿ ಆಯ್ತು. ಮತ್ತೆ ನಮಗೆ ದೊಡ್ಡ ಹಾರ್ಡ್ ವರ್ಕ್ ಮಾಡಕ್ ಆಗೋಲ್ಲ. ನಾಲ್ಕನೇ ದನಗಳಿದೆ ಸರ್, ಹಂದಿಗಳು, ಕರಿ ಹಸ ಉಂಟು. ಮತ್ತೆ ನಮ್ಮ ಮನೆಯವರಿಗೆ ಟಿಲ್ಲರ್ ಇದೆ, ಟ್ರ್ಯಾಕ್ಟರ್ ಇದೆ, ದೂರ ದಂಡಿದೆ, ಮಾಡಿದ್ರೆ ಬರ್ತಾರೆ. ಒಳ್ಳೇದು. ಮತ್ತೆ ನಮ್ಮ ಲೋಕಲ್ ಜನ ಸಿಗ್ತಾರೆ ನಾಟಿಗೆ ಮತ್ತೆ ಪೈರಿ ಕೇಳಕ್ಕೆ. ಒಳ್ಳೇದು. ಇಲ್ಲ, ನಿಮ್ಮ ಗಂಡಾಳಿಗೆ 300 ಸಂಬಳ, ಹೆಣ್ಣಾಳಿಗೆ 300 ರೂಪಾಯಿ ಸಂಬಳ. ನಿಮ್ಮ ಕೃಷಿ ಬಗ್ಗೆ ವಿವರವಾಗಿ ನಾವು ಆಮೇಲೆ ಮಾತಾಡ್ತೀವಿ ನಿಮ್ ಜೊತೆಗೆ. ಆಯ್ತು ಆಯ್ತು. ಈಗ ಪ್ರಶ್ನೆ ತಮಗೆ, 83 ವರ್ಷ ವಯಸ್ಸಿನ ಕಾರ್ಯಪ್ಪನವರು ನಮ್ ಜೊತೆಗೆ ಮಾತಾಡ್ತಿದ್ರೆ, ಶ್ರೋತೃಗಳು ಎಷ್ಟು ಲವಲವಿಕೆಯಿಂದ ವಿಚಾರನ ಪ್ರಸ್ತಾಪ ಮಾಡ್ತಿದ್ರೆ ಅನ್ನೋದು ಸಂತೋಷವೇ. ಕಾರ್ಯಪ್ಪನವ್ರೆ, ಸಿಒಸಿ ಅನ್ನೋದನ್ನ ಕಾಳು ಮೆಣಸು ಮತ್ತು ಇತರೆ ಬೆಳೆಗಳ ಶಿಲೀಂಧ್ರ ರೋಗಗಳನ್ನ ಹತೋಟಿ ಮಾಡಲಿಕ್ಕೆ ಬಳಸ್ತೀವಿ ಅಲ್ವಾ? ಸಿಒಸಿ ಏನದು? ಸಿಒಸಿ ಅಂದ್ರೆ ಸಿಒಸಿ ಸಿಒಸಿ ನೀವು ಸಿಒಸಿ ಬಳಸ್ತೀರಾ? ಇಲ್ಲ ಸರ್, ಸ್ಪ್ರೇ ಮಾಡದೇ ಇಲ್ಲ ಸರ್. ಓ, ಅದಕ್ಕೆ ನಿಮ್ಗೆ ಗದ್ದೆಗೆ ಮಾತ್ರ ಸ್ಪ್ರೇ ಮಾಡ್ತೀವಿ. ಕಾಳ್ಮೆಣಸಿಗೆ ಏನು ಬೋರ್ಡ್ ದ್ರಾವಣ ಮಾಡಿಲ್ಲ ಸರ್? ಯಾಕಂದ್ರೆ ನಮಗೆ ಜನ ಅನಾನುಕೂಲ ಸಿಕ್ಕೋದಿಲ್ಲ ಇಲ್ಲಿ ನೋಡಿ. ಅನಾನುಕೂಲನೆ ಪರಿಸರಕ್ಕೆ ಅನುಕೂಲ, ಪರಿಸರಕ್ಕೆ ತೊಂದರೆ ಆಯ್ತು. ಓಹೋ, ಹಾಗಾದ್ರೆ ಸಿಒಸಿ ಬೋರ್ಡ್ ದ್ರಾವಣನು ಸಿಂಪಡಣೆ ಮಾಡಲ್ಲ ತಾವ? ಯಾವ್ದು ಮಾಡಿಲ್ಲ ಸರ್, ಸರಿ ಮಾಡಿ ಯಾವ ಗದ್ದೆಗೆ ಮಾತ್ರ ಮಾಡ್ತೀವಿ ಸ್ಪ್ರೇ ಮಾಡ್ತೀವಿ ಹುಳ ಬೀಳೋದಕ್ಕೆ. ಓಹೋ, ಕಾಳ್ಮೆಣಸು ಎಷ್ಟು ಸಿಗ್ತಾ ಇದೆ ತಮ್ದು ಹಂಗಾದ್ರೆ? ಕಾಳ್ಮೆಣಸು ಎಷ್ಟು ಸಿಗ್ತಾ ಇದೆ ತಮ್ಗೆ? ಕಾಳ್ಮೆಣಸು ಮೊದಲು ತುಂಬಾ ಸಿಗ್ತಿತ್ತು, ಈಗ ಎರಡು ಕ್ವಿಂಟಾಲು ಅಲ್ಲ. ಎರಡು ಕ್ವಿಂಟಲ್ ಅಂದ್ರೆ ಏನ್ ಕಡಿಮೆ ಇಲ್ಲ? ಎರಡು ಕ್ವಿಂಟಲ್ಗೆ ಎಷ್ಟೋ ಜನ ಎರಡು ಕ್ವಿಂಟಲ್ ರಾಸಾಯನಿಕ ಸಿಂಪಡಣೆ ಮಾಡತಾರ, ಮಾಡ್ಕೊಂಡ್ಬಿಡ್ತಾರೆ. ಆನೆ ತಿಂದು ಮುಗಿಯಿತು. ಓಕೆ ಓಕೆ, ಆಗ್ತದೆ. ಬಕ್ಕೆ ಬಕ್ಕೆ ಇದೆ, ಅದು ಎಲ್ಲ ಆನೆ ಬಾಯಿಗೆ ಹೋಯ್ತು. ಮಧ್ಯದಲ್ಲಿ ಆನೆಗೂ ಬರ್ತವೆ ಈಗ, ಈಗ ನಮ್ಮಲ್ಲಿ ಯಾವ್ದು ಇಲ್ಲ. ಈಗ ಇನ್ನು ಗದ್ದೆಗೆ ಬಂದವು ಡಿಸೆಂಬರ್ ಅಲ್ಲಿ, ಅದಕ್ಕೆ ಮುಂದೆ ಬಂದು ಬಿಡ್ತಾರೆ. ಇನ್ನೊಂದು ಪ್ರಶ್ನೆ, ಆಫೀಸ್ ಅವರು ಫೋನ್ ಇರ್ತದಲ್ಲ, ಈಗೆಲ್ಲ ಸಮಸ್ಯೆ ಉಂಟು. ನಮಗೆ ಕಳೆದ ಪರಿಹಾರ ಒಂದು 5,000 ಕೊಟ್ಟರು ಅಷ್ಟೇ. ಮತ್ತೆ ಪರಿಹಾರ ನಾನು ಅರ್ಜಿ ಬರೆದ ಪರಿಹಾರ ನಮಗೆ ಬೇಡ ಬೇಡ, ನೀವು ಆನೆ ಬಂದ್ ಮಾಡಿಬಿಡಿ, ನಮ್ಗೆ ಬರದಂಗೆ ಮಾಡಿ ಸಾಕು, ನಾನು ಅರ್ಜಿ ತೋರಿಸ್ತೀನಿ ಅವರಿಗೆ. ಓಹೋ, ಆನೆಗಳು ಬರದಂಗೆ ನಾವು ಇಲ್ಲ. ಇನ್ನು ಮೊದಲಿಗೆ ಯಾರಿಗೂ ತೊಂದರೆ ಕೊಡದಂತೆ ಆನೆ ತಡೆ ಮಾಡಿ ಸರ್, ಅರ್ಜಿ ಬರ್ದೀನಿ ಫಾರೆಸ್ಟ್. ಓಹೋ, ನೋಡೋಣ. ಅಲ್ಲ, ಕಾರ್ಯಕ್ರಮಗಳು ನಡೀತದವೆ, ಏನೇನು ಒಳ್ಳೇದಾಗುತ್ತೋ ಆಗ್ಲಿ. ಇನ್ನೊಂದು ಪ್ರಶ್ನೆ ಕಾರ್ಯಪ್ಪನವ್ರೆ, ಪೆಟ್ಟಿಗೆ ಜೇನನ್ನ ಯಾವ ಇತರೆ ಹೆಸರುಗಳಿಂದ ಕರಿತಿದ್ದೀರಿ ನೀವು ಅನ್ನೋದು ಸುಲಭದ ಪ್ರಶ್ನೆ ಇದೆ, ಉತ್ತರ ಸುಲಭವಾಗಿ ಸಿಗ್ಬೋದು. ಹೌದು, ಮೂಲೆ ಜೇನು ಅಂತೀರಾ? ಇಲ್ಲ, ಕೋಲ್ ಜೇನು ಈ ಪೆಟ್ಟಿಗೆ ಜೇನು ಬೇರೆ ಬೇರೆ. ಇನ್ನು ಪೊಟ್ರೆ ಜೇನು, ಹುತ್ತದ ಜೇನು, ಪೊಟ್ರೆ ಜೇನು ಅದು ಬೇರೆ, ಅದಕ್ಕೆ ತುಡುವೆ ಜೇನು ಹೆಸರು. ಅಲ್ಲ, ತುಡುವೆ ಜೇನು, ಪೊಟ್ರೆ ಜೇನು, ಹುತ್ತದ ಜೇನು, ಇವನ್ನೆಲ್ಲ ಪೆಟ್ಟಿಗೆಯಲ್ಲೇ ಜೇನು ಸಾಕ್ಬೋದು ಇವನ್ನ. ಹೌದು, ನನಗೆ ಪೆಟ್ಟಿಗೆ ಇತ್ತು 6. ಈಗ ಎಷ್ಟಿದಾವೆ? ಹಾಗೆ ಆಗ ಕೆಜಿಗೆ 6 ರೂಪಾಯಿ ಇತ್ತು ಸರ್. 6 ರೂಪಾಯಿ ಕೆಜಿಗೆ ಒಂದು ಬಾಟ್ಲು ಜೇನು 6 ರೂಪಾಯಿ. ಈಗ 600 ರೂಪಾಯಿ. ಈಗ 600 ರೂಪಾಯಿ. ಈಗ ಪೆಟ್ಟಿಗೆ ಇಲ್ಲ, ಕುಂಬಾಯಿ ಕಾಡಲ್ಲಿ ಅಲ್ಲೆಲ್ಲ ಇಟ್ಕೊಂಡ್ಬಿಟ್ಟು ನಾನಿಗೆ ನಡೆಯಕ್ಕಾಗಲ್ಲ. ಹಾಗೆ ಮತ್ತೆ ಕದ್ಬಿಟ್ಟು ಮಡಿಕೆ ಮಡ್ಕೊತಿದ್ದೆ, ಒಳ್ಳೆ ಮಾಡ್ತೀನಿ ನಾನು. ಮಿಷಿನ್ ಉಂಟು ನೋಡಿ ನೋಡಿ, ಎಕ್ಸ್ಟ್ರಾಕ್ಟರ್ ಫ್ರೇಮ್ ಮಿಷಿನ್ ಇದೆ. ಓಹೋ, ಆಗ 150 ರೂಪಾಯಿ ಆ ಫ್ರೇಮ್ ಮಿಷಿನ್. ಮಾತಾಡೋಣ ನಿಮ್ ಜೊತೆಗೆ ಆಮೇಲೆ. ಧನ್ಯವಾದ, ನಮಸ್ಕಾರ. ಇನ್ನು ಜನರಿಗೆ ನಾನು ಅವಕಾಶ ಕೊಡ್ಬೇಕಲ್ಲ ಅಂತ ಮಾತಾಡ್ತಾ. ಇಲ್ಲ ಇಲ್ಲ ಇಲ್ಲ, ಧನ್ಯವಾದ, ನಮಸ್ಕಾರ. ಕೇಳಿದ್ರೆ ನೋಡಿ, 83 ವರ್ಷ ವಯಸ್ಸಿನ ಕಾರ್ಯಪ್ಪನವರು ಈಗಲೂ ಚಟುವಟಿಕೆಯಿಂದ ಕೃಷಿಯಲ್ಲಿ ತೊಡಸ್ಕೊಂಡಿದ್ದಾರೆ. ಒಂಥರ ಚೈತನ್ಯದಾಯಕವಾದ ವ್ಯಕ್ತಿತ್ವ, ಖುಷಿ ಆಯ್ತು. ಮುಂದಿನ ಕರೆ, ನಮಸ್ಕಾರ, ಮಾತಾಡಿ, ಯಾರು ತಾವು? ಸರ್, ನಾವು ಸಮರಪೇಟೆ ತಾಲೂಕು ಶಿರಂಗಳ ಗ್ರಾಮ, ಬೋಪಣ್ಣ ಅಂತ. ಬೋಪಣ್ಣ ಅವರು? ಹೌದು. ಬೋಪಣ್ಣ ಅವರೇ, ರೇಡಿಯೋ ಎಷ್ಟು ವರ್ಷದಿಂದ ಕೇಳ್ತಿದ್ರಿ? ನಮ್ ತಂದೆ ಸುಮಾರು ಒಂದು 30-40 ವರ್ಷದಿಂದ ಕೇಳ್ತಿದ್ದಾರೆ ಸರ್. ಹೌದಾ? ನೀವು? ನಾವು ಅಲ್ಲಿ ತಂದೆ ಇರ್ಬೇಕಾದ್ರೆ ಅಲ್ಲಿಂದ ತಂದೆ ಜೊತೆ ಕೇಳ್ತಿದ್ವಿ. ತಮ್ಗೆ ವಯಸ್ಸೆಷ್ಟು ಬೋಪಣ್ಣವ್ರೆ? ನಮಗೆ 55 ಸರ್. 50. ಎಂತ ಊರಂದ್ರಿ ತಮ್ದು? ಶಿರಂಗಳ್ಳಿ, ನಾಪಣ್ಣ ಬೋಪಣ್ಣ. ಶಿರಂಗಳ್ಳಿ. ತಮ್ದು ತೋಟ ಎಷ್ಟಿದೆ? ತೋಟ ಒಂದು 2.5 ಎಕರೆ ತೋಟ ಉಂಟು ಸರ್. 1 ಎಕರೆ ಗಂಟೆ ಉಂಟು. ಯಾವ್ದು ಭತ್ತ ಬೆಳಿತೀರಿ? ಗಮಸಾಲೆ. ಗಮಸಾಲೆ? ಹೌದು ಸರ್. ಯಾಕೆ ಗಮಸಾಲೆನೇ ಇಷ್ಟಪಟ್ಟು ಬೆಳಿತದ್ರಿ? ಅದೇ ಜಾಸ್ತಿ ಆಗೋ ಸರ್ ಇಲ್ಲಿ ನಮ್ಮಲ್ಲಿ, ನಮ್ ಗದ್ದೆಗೆ ಅದೇ. ಹೌದಾ? ಹಸುಗಳಿದಾವ ತಮ್ದು? ಹಸು ಕರು ಎಲ್ಲ ಉಂಟು ಸರ್. ಮನೆ ಬಳಕೆಗೆ? ಮನೆ ಬಳಕೆಗೆ. ಹೌದು. ಇದು ಅರೇಬಿಕನ ರೋಬಸ್ಟನ ತಮ್ದು? ನಮ್ದು ಜಾಸ್ತಿ ರೋಬಸ್ಟ ಸರ್. ಹೌದ್ರಾ? ಹೌದು. ಸೋಮರಪೇಟೆಯಿಂದ ಎಷ್ಟು ದೂರ ಆಗುತ್ತೆ ಶಿರಂಗಳ್ಳಿ? ಮಾದಾಪುರದಿಂದ 8 ಕಿಲೋಮೀಟರ್ ಸರ್. ಮಾದಾಪುರದಿಂದ 8 ಕಿಲೋಮೀಟರ್. ಕೃಷಿಯಲ್ಲಿ ನೆಮ್ಮದಿ ಆಗಿದ್ದೀರಾ? ಪರವಾಗಿಲ್ಲ ಸರ್, ಇದು ವರ್ಷ ಫುಲ್ ಮಳೆ ಜಾಸ್ತಿ, ಕಾಫಿ ಎಲ್ಲ ಡ್ರಾಪ್ ಆಗುತ್ತು. ಹೌದಾ? ಮತ್ತೆ ಕಷ್ಟ ಬಂದಾಗ ಏನು ನಿಭಾಯಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಂತೀರಿ? ಏನು ಇಲ್ಲ ಸರ್, ಕಾಫಿ ಸ್ವಲ್ಪ ಜೇನು ಮಡಿಕೆಯಲ್ಲಿ ಸೇರ್ತೀವಿ. ಓಹೋ, ಎಷ್ಟು ಜೇನು ಜೇನು ಗೂಡುಗಳನ್ನು ಸಾಕ್ತೀರಿ? ಗೂಡು ಇವತ್ತು ಒಂದು 7-8 ಗೂಡು ಇತ್ತು ಸರ್. ಹಾಂ ಹಾಂ, ಬರೀ ಮಡಿಕೆಯಲ್ಲಿ? ಬರೀ ಮಡಿಕೆ ಸರ್. ಎಷ್ಟಾಗುತ್ತೆ 8 ಮಡಿಕೆಯಿಂದ? 8 ಮಡಿಕೆಯಿಂದ ಒಂದು ಮಡಿಕೆಯಲ್ಲಿ 2 ಬಾಟ್ಲು, 3 ಬಾಟ್ಲು, 1 ಬಾಟ್ಲು ಹೀಗೆಲ್ಲ ಬರ್ತದೆ ಸರ್. ಓಹೋ, ಒಂದು 20 ಕೆಜಿ ಅಷ್ಟು ಸಿಗುತ್ತೆ ನಿಮ್ಗೆ? 20 ಕೆಜಿ ಇಲ್ಲ ಸರ್, ಒಂದು 12-13 ಕೆಜಿ ಎಲ್ಲ ಸಿಗ್ತದೆ. ನೀವೆಷ್ಟು ಬಳಸ್ತೀರಿ, ಬೇರೆಯವ್ರಿಗೆ ಎಷ್ಟು ಕೊಡ್ತೀರಿ? ನಾವು ಒಂದು 3-4 ಬಾಟ್ಲು ಬಳಸ್ತೀವಿ ಸರ್. ಹಾ ಹಾ, ಬಾಕಿ ಬೇರೆಯವ್ರ ಕೇಳಿದ್ರೆ ಕೊಡ್ತೀವಿ. ಹೌದು, ಏನು ಬೆಲೆ ಇದೆ ನಿಮ್ಮಲ್ಲಿ ಎಲ್ಲ? ನಮ್ಮಲ್ಲಿ ಈಗ ಒಂದು ಬಾಟ್ಲಿ 1000 ರೂಪಾಯಿ ಅಂತ ನೋಡಿ. ಹಬ್ಬ, ಅದನ್ನೇ ಈಗ ಆಶ್ಚರ್ಯ ಆಗ್ತದೆ, 800-1000 ರೂಪಾಯಿ ಅಲ್ಲೇ ಮನೆ ಹತ್ತಿರದಲ್ಲಿ ಖರ್ಚು ಆಗ್ತದಲ್ವಾ? ಹೌದು, ಮನೆ ಹತ್ತಿರದಲ್ಲಿ ಮತ್ತೆ ಬೆಂಗಳೂರು ಅವರು ಇವ್ರು ಬಂದ್ರೆ ಕೇಳಿದ್ರೆ ಕೊಡ್ತೀವಿ ಸರ್. ಒಂಥರ ಚಿನ್ನ ಇದ್ದಂಗೆ ಅಲ್ವಾ? ಹೌದು, ಹೇಳ್ತಾರೆ ಚಿನ್ನು ಸಿಕ್ಕರು ಗಿಣ್ಣು ಸಿಗಲ್ಲ ಅಂತ ಅನ್ಕೊಂಡು. ಹಾಗೆ ಇನ್ನೊಂದು ಮಾತು ಹೇಳ್ಬೋದು, ಗಿಣ್ಣು ಸಿಕ್ಕರು ಜೇನು ಸಿಗ್ಲಿಕ್ಕಿಲ್ಲ ಅನ್ನೋ ಥರ ಅಲ್ವಾ? ಹೌದು ಸರ್, ಈ ವರ್ಷ ಸ್ವಲ್ಪ ಪರವಾಗಿಲ್ಲ ಸರ್. ಹಾಂ ಹಾಂ ಹಾಂ, ಅದೇ ಒಟ್ಟಾರೆ ಜೇನು ಸಾಕೋದು ಬಿಟ್ಟಿಲ್ಲ ಈ ಕಡೆ. ಹಾಂ, ಗದ್ದೆನೂ ಬೆಳೀತದ್ರಿ, ಕಾಫಿನೂ ಇಟ್ಕೊಂಡಿದ್ರಿ, ಮತ್ತೇನಾದರೂ ಆರ್ಥಿಕವಾಗಿ ಇನ್ನೂ ಗಟ್ಟಿ ಆಗ್ಬೇಕಂತ ಏನಾದರೂ ಬೇರೆ ಕೆಲಸ ಮಾಡ್ತೀರಾ, ಬರೀ ಕೃಷಿಯಲ್ಲೇ ತೊಡಸ್ಕೊಂಡಿದ್ದೀರಾ? ಸ್ವಲ್ಪ ಇದು ಬಾಳೆಗೊನೆ, ಕಿತ್ತಳೆ, ನಾರಂಗಿ ಅದೆಲ್ಲ ವ್ಯಾಪಾರ ಮಾಡ್ತೀವಿ. ಓಹೋ, ವ್ಯಾಪಾರನೂ ಮಾಡ್ತೀರಿ, ಒಳ್ಳೇದು ನೋಡಿ. ಅದೇ ಇದು ಕಷ್ಟ ಅಂತ ಅನ್ಕೊಂಡ್ರೆ ಜೀವನಕ್ಕೆ ನೆರವಾಗೋರು ಯಾರು? ನೀವೇ ಅಲ್ವಾ? ಉಪಾಯಗಳನ್ನು ಹುಡುಕ್ತಾ ಇರಬೇಕು ಅಲ್ವಾ? ಹೌದು, ಅವಕಾಶ ಇದ್ದಾಗೆಲ್ಲ ಕಿತ್ತಳೆ ಹಣ್ಣಿನ ವ್ಯಾಪಾರ, ಬೇರೆ ಬೇರೆದೆಲ್ಲ ಮಾಡ್ತೀವಿ ಅಲ್ವಾ? ವ್ಯಾಪಾರ ಸರ್. ಒಳ್ಳೇದು ಒಳ್ಳೇದು. ನಿಮ್ ಕಡೆಗೆ ಒಳ್ಳೆ ಕಿತ್ತಳೆ ಯಾರು ಬೆಳೆದಿದ್ದಾರೆ ಬೋಪಣ್ಣವ್ರೆ? ಇಲ್ಲಿ ಎಲ್ಲ ಬೆಳೀತಿದ್ದಾರೆ ಸರ್, ಒಳ್ಳೆ ಕಿತ್ತಳೆ ಅಂತ ಹೇಳಿದ್ರೆ ಸುಮಾರೆಲ್ಲ ಇಲ್ಲಿ ಬೆಳೀತಾರೆ ಸರ್, ಕಿತ್ತಳೆ ಹಣ್ಣು ಮರ ಸುಮಾರು ಉಂಟು ಸರ್. ಹೌದಾ? ನಿಮ್ಮ ನಿಮ್ಮ ಸಂಖ್ಯೆನ ಕೊಡಿ ಬೋಪಣ್ಣವ್ರೆ. 9 7 3 1 3 1 3 1 3 1 3 5 0 7 0 7. ನಮ್ಮ ರೈತ ಬಾಂಧವರು ಯಾರಾದರೂ ಬೆಳೆದಿದ್ರೆ ನಿಮ್ಮನ್ನು ಸಂಪರ್ಕ ಮಾಡಬಹುದು ಈ ಸಂಖ್ಯೆಗೂ ಅಲ್ವಾ? ನೀವು ಖರೀದಿ ಮಾಡ್ತೀರಿ ಅಲ್ಲಿ ಸೋಮಾರ್ಪೇಟೆ ಸುತ್ತಮುತ್ತ ಅಥವಾ ಮಾದಾಪುರ ಸುತ್ತಮುತ್ತ ಮಾತ್ರನ ಅಥವಾ ಇನ್ನೂ ದೂರ ದೂರ ಹೋಗಿ ತಗೊಂಡ್ಬರ್ತೀರಾ ಹಣ್ಣು? ನಾವು ಸೋಮಾರ್ಪೇಟೆ ಹೋಗೋದಿಲ್ಲ, ಊರು ಸುತ್ತಮುತ್ತ ಮಾಡ್ತೀವಿ ಸರ್. ಅಲ್ವಾ? ಹೌದು ಹೌದು. ಸಂತೋಷ ಆಯ್ತು, ಮಾದಾಪುರದಿಂದ 8 ಕಿಲೋಮೀಟರ್ ಅಂತ ಹೇಳ್ತೀರಿ, ನೋಡೋಣ ಅವಕಾಶ ಆದಾಗ ಕಡೆಗೆ ಭೇಟಿ ಮಾಡೋಣ ನಿಮ್ಮನ್ನ. ಹೌದು, ರೇಡಿಯೋ ಕೇಳ್ತಾ ಇರ್ತೀರಿ. ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದೀವಿ, ಸಿ ಒ ಸಿ ಅನ್ನೋದನ್ನ ಕಾಳು ಮೆಣಸು ಮತ್ತು ಇತರೆ ಬೆಳೆಗಳ ಶಿಲೀಂಧ್ರ ರೋಗಗಳನ್ನು ಹತೋಟಿ ಮಾಡಲಿಕ್ಕೆ ಬಳಸ್ತಾರೆ, ಸಿ ಒ ಸಿ ಅಂದ್ರೆ ಏನು ಅನ್ಕೊಂಡು ಉತ್ತರ ಸಿಗ್ಬೋದ ನೋಡಿ. ಹಾ, ಕಾಳು ಮೆಣಸಿನ ಬುಡಕ್ಕೆ ಹಾಕ್ಬೇಕು ಅಂತ ಹೇಳ್ತಾರೆ ತಜ್ಞರು. ಗೊಬ್ಬರ ಅಲ್ಲ, ಔಷಧಿ ಅದು, ಔಷಧಿ. ನೀವು ಕಾಳು ಮೆಣಸು ಬೆಳೀತಿದ್ದೀರಾ? ಕಾಳು ಮೆಣಸು ಆಗಲ್ಲ ಸರ್ ಇಲ್ಲಿ ನಮ್ಮಲ್ಲಿ. ಆಗಲ್ವಾ? ಕಾಳು ಮೆಣಸು ಉಂಟು, ಒಂದು 15 ಕೆಜಿ ಆಯ್ತದೆ. ಅದನ್ನ ಸಗಣಿ ಗೊಬ್ಬರ ಹಾಕ್ತೀವಿ ಅಷ್ಟೇ. ಸರಿನಾ, ಬೋರ್ಡ್ ಅನ್ನು ಸಿಂಪಡಣೆ ಮಾಡಲ್ಲ, ಏನು ಬಳಕೆ ಮಾಡಲ್ಲ? ಇಲ್ಲ ಇಲ್ಲ ಸರ್. ತೋಟಕ್ಕೆ ಸ್ಪ್ರೇ ಮಾಡುವಾಗ ಅದಕ್ಕೆ ಒಂದ್ಸರಿ ಆಯಿಲ್ ಸ್ಪ್ರೇ ಮಾಡ್ತೀವಿ ಅಷ್ಟೇ ಅಷ್ಟೇ. ಈ ಸಿ ಒ ಸಿ ಬಳಸಲ್ಲ, ಹಾಗಾಗಿದ್ರು ಪರಿಚಯ ನಿಮ್ಗಿಲ್ಲ ಅಲ್ವಾ? ಇಲ್ಲ ಇಲ್ಲ ಇಲ್ಲ ಸರ್. ಹೌದು, ಕೇಳಿರ್ತೀರಿ ಸಿ ಒ ಸಿ ಡ್ರೆಂಚಿಂಗ್ ಮಾಡ್ಬೇಕು ಅಂತ ಅನ್ಕೊಂಡು ಕೆಲವೊಬ್ರು ಮಾತಾಡೋದನ್ನ ಅಲ್ವಾ? ಹೌದು ಹೌದು. ಇದು ಸಿ ಒ ಸಿ ಅಂದ್ರೆ ಕಾಪರ್ ಆಕ್ಸಿ ಕ್ಲೋರೈಡ್. ಕಾಪರ್ ಆಕ್ಸಿ ಕ್ಲೋರೈಡ್. ಕಾಪರ್ ಆಕ್ಸಿ ಕ್ಲೋರೈಡ್, ಕ್ಲೋರೈಡ್. ಹೌದು, ಅದ್ ಬಳಸಿದಾಗ ಅದ್ ನೆನಪಾಗ್ತದೆ, ಬಾಯಲ್ಲಿ ಬಂದ್ಬಿಡುತ್ತೆ. ಒಳ್ಳೇದು ಬೋಪಣ್ಣವ್ರೆ, ಧನ್ಯವಾದ, ನಮಸ್ಕಾರ. ಕೇಳಿದ್ರೆ ನೋಡಿ, ಸಣ್ಣ ಹಿಡುವಳಿಯಲ್ಲಿನ ಜೀವನ ಸುಖವಾಗಿ ಸಾಗಿಸಲಿಕ್ಕೆ ವ್ಯಾಪಾರನೂ ಮಾಡ್ತಿದ್ದಾರೆ ಬೋಪಣ್ಣ. ಹೀಗೆ ದಾರಿಗಳು ಹಲವಿದಾವೆ, ಆತಂಕಕ್ಕೆ ಒಳಗಾಗಬಾರದು. ಮುಂದಿನ ಕರೆ. ನಮಸ್ಕಾರ, ಯಾರು ತಾವು ಹೇಳಿ, ನಿಮ್ಮ ಹೆಸರು? ಕೇಳ್ತಾ ಇಲ್ಲ. ಹಾ, ಮಾತಾಡಿ, ನಮ್ಮ ಹೆಸರು, ನಿಮ್ಮ ಹೆಸರು ಹೇಳಿ. ಇಲ್ಲ ಕೇಳಿದ್ರೆ, ನಾಳೆ ಬುಧವಾರ ಹಸುಗಳ ಸಾಕಾಣಿಕೆಯಲ್ಲಿನ ಅನುಭವಗಳನ್ನು ತಿಳಿಸಿದರೆ ಕುಶಾಲನಗರ ತಾಲೂಕು ಅತ್ತೂರಿನ DH ಚೂಡಾಮಣಿಯವರು. ಚೆನ್ನಾಗಿದೆ ಅನುಭವ, ಸಿಕ್ಕ ಸಿಕ್ಕ ಜಾಗದಲ್ಲೇ ಹಸುಗಳಿಗೆ ಮೇವನ್ನು ಬೆಳೆದುಕೊಂಡು ಈ ಮಹಿಳೆ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಗುರುವಾರ ಅರ್ಕ ಸೂಕ್ಷ್ಮಜೀವಿಗಳ ಉತ್ಪಾದನೆ ಮತ್ತು ವಿತರಣೆ ಬಳಕೆ ಕುರಿತು ಡಾಕ್ಟರ್ KV ವೀರೇಂದ್ರ ಕುಮಾರ್ ಅವರಿಂದ ವಿಚಾರ ಪ್ರಸ್ತಾಪ ಇದೆ. ಇನ್ನು ಗುರುವಾರದ ಹಿರಿಯ ಜೀವಗಳ ಭಾವ ಮಾಲಿಕೆಯಲ್ಲಿ ಶನಿವಾರ ಸಂತಿಯ ಡಾಕ್ಟರ್ AA ಪುಟ್ಟರಾಜ್ ಅವರು ಮಾತಾಡ್ತಿದ್ದಾರೆ, ವಿಶೇಷವಾದ ವ್ಯಕ್ತಿತ್ವ. ಮುಂದಿನ ಕರೆ. ನಮಸ್ಕಾರ, ಮಾತಾಡಿ ಹೇಳಿ. ಹಲೋ, ನಿಮ್ಮ ಹೆಸರು? ಹಲೋ, ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಸರ್ ಟಿ ಜೆ ದೊಡ್ಡಯ್ಯ ಅಂತ ಅಂದ್ಬಿಟ್ಟು. ದೊಡ್ಡಯ್ಯನವ್ರು ಎಲ್ಲಿಂದ ಸ್ವಾಮಿ? ಸರ್ ನಾನು ಸುಮ್ಮಪೇಟೆ ತಾಲೂಕು ಸರ್. ಯಾವ ಊರಂದ್ರಿ? ರೇಡಿಯೋ ಮ್ಯೂಟ್ ಮಾಡ್ತೀನಿ. ರೇಡಿಯೋ ಸದ್ ಕಡಿಮೆ ಮಾಡಿ. ಆಯ್ತು ಸರ್, ಮ್ಯೂಟ್ ಮಾಡಿದ್ದೀನಿ. ಸರಿ ಮೇಡಮ್, ನಿಮ್ ಮುಂದೆ ಮಾತಾಡಿದ್ದೆ ಸರ್ ಅಗರುಡ್ಡು. ಯಾವ ಊರಂದ್ರಿ ದೊಡ್ಡ? ನಮ್ದು ದೊಡ್ಡ ತೋಳೂರು, ತೋಳು ಸಿತ್ತಳ್ಳಿ ಪಂಚಾಯತ್ ಸರ್. ಓಹೋ, ದೊಡ್ಡ ತೋಳೂರು. ಹೇಗಿದೆ ಅಲ್ಲಿ ಮಳೆ ಪರಿಸ್ಥಿತಿ ಹೇಗಿದೆ ದೊಡ್ಡಯ್ಯನವರೇ? ಮಳೆ ಪರವಾಗಿಲ್ಲ ಸರ್, ಈ ಸರಿ ಸ್ವಲ್ಪ ಕಡಿಮೆ ಇದೆ, ಒಂದು 8-10 ದಿವಸದಿಂದ ಕಡಿಮೆ ಇದೆ ಸರ್. ಹೌದಲ್ವಾ? ಒಟ್ಟು ನಿಮ್ದು ಎಷ್ಟು ಎಕರೆ ದೊಡ್ಡಯ್ಯನವರೇ ಕಾಫಿ ತೋಟ ಅದೆಲ್ಲ? ನಮ್ದು ಕಾಫಿ ಒಂದು 4 ಎಕರೆ ಆಗುತ್ತೆ ಸರ್. ಆಮೇಲೆ ಗದ್ದೆ 1 ಎಕರೆ ಇದೆ. ವಿವಿಧ ಬೆಳೆಗಳನ್ನೆಲ್ಲ ಬೆಳ್ಕೊಂಡಿದ್ದೀವಿ. ಓಹೋ, ಗದ್ದೆ ಯಾವ್ದು ಬೆಳಿತೀರಿ? ಯಾವ ಭತ್ತ ಸರ್? ಭತ್ತ ನಾನು ಇಂಟರ್ನ್ ಮತ್ತು ಪಿ ಯು ಬಿ ಎರಡು ಇದೆ, ಕಲ್ಸರಿ ಪಿ ಯು ಬಿ ಬೆಳೆದಿದೆ, ಒಳ್ಳೆ ಭತ್ತ ಆಗಿತ್ತು. ಹೌದ್ರಾ? ಅಗರುಡ್ಡು ಎಷ್ಟು ಮರಗಳು ಹಾಕೊಂಡಿದ್ದೀರಿ? ಅಗರುಡ್ಡು ಅದೇ ಒಂದು 80 ಮರದಲ್ಲಿ ಒಂದು 50 ಮರ ರೆಡಿ ಇದೆ ಸರ್ ಈಗ. ಓಹೋ, ನಾವು ಒಂದು 2 ಅಡಿ ಕೆಲವೆಲ್ಲ 2 ಅಡಿ ಸುತ್ತಳತೆ ಬಂದಿದೆ, 1.5 ಅಡಿ ಇದೆ. ಇನಾಕ್ಯುಲೇಷನ್ ಆಗಿದೆ? ಇಲ್ಲ, ಇನಾಕ್ಯುಲೇಷನ್ ಮಾಡಿದ್ರೆ ಸರ್ ಈ ಸರಿ ಮಾಡಿಸ್ಬೇಕು. ಮಾಡಿಸಿ ಮಾಡಿಸಿ. ಕಾರ್ಯಾಗಾರಕ್ಕೆ ತಾವು ಭೇಟಿ ಮಾಡಿದ್ರೇನು, ಬಂದಿದ್ರೇನಲ್ವಾ? ಬಂದಿದ್ದೆ ಸರ್. ಮಾಡಿ ಮಾಡಿ. ಗೊತ್ತಿದ್ದು ನನಗೆ 74 ವರ್ಷ ಸರ್ ಈಗ ಸಾಮಾನ್ಯ, ನನಗೆ ಒಂದು 50 ವರ್ಷದಿಂದ ರೇಡಿಯೋ ಕೇಳಿದ್ದೀನಿ, ನಿಮ್ಮ ಹಾಸನ ಆಕಾಶವಾಣಿ ಇದ್ದಂಗೆ ನಿಮ್ಮೊಂದಿಗೆ ನಾ ಎಷ್ಟೋ ಸರಿ ಗೊತ್ತಲ್ಲ ನನಗೆ, ಕೆಲವು ಬಹುಮಾನಗಳನ್ನ ತಕೊಂಡಿದ್ದೀನಿ ಅಲ್ಲಿ ನಿಮ್ಮ ಹಾಸನ ಆಕಾಶವಾಣಿಯಿಂದ. ಅಲ್ಲಿ ಇಲ್ಲಿ ಚೆನ್ನಾಗಿ ಕೇಳುತ್ತೆ, ಸಿಗ್ತಾ ಇತ್ತು ಅದು. ಈಗ ನಿನ್ನ ಇದನ್ನ ಕೇಳ್ತೇವೆ ಸರ್, ನಾನು ಮಡಿಕೇರಿ ಆಕಾಶವಾಣಿ ಕೇಳ್ತಾ ಇರ್ತೀನಿ. 50 ವರ್ಷದಿಂದ ಕೇಳ್ತೀನಿ ಚಿಕ್ಕಮ್ಮ ನಾನು ರೇಡಿಯೋ ಸರ್. ಫೈನ್ ಫೈನ್, ಒಳ್ಳೇದು, ಖುಷಿ ಆಯ್ತು. ಈಗ ನಿಮ್ಮ ಜೊತೆಗೆ ಮಾತಾಡಿ ನಾವು ಕಾರ್ಯಕ್ರಮವನ್ನ ಮುಕ್ತಾಯ ಮಾಡುವ ಹಂತಕ್ಕೆ ಬಂದಿದೀವಿ. ಜೇನಿಗೆ ಒಂದು ಕೀಟ ಬಾಧೆ ಮಾಡುತ್ತೆ, ಇಲ್ಲಿ ಕೊಡಗಿನಲ್ಲಿ ನರಿ ಕಡಂದಿ ಅನ್ಕೊಂಡು ಕರೀತಾರೆ. ನರಿ ಕಡಂದಿ ಅಂದ್ರೆ ಏನು? ಇನ್ನೊಂದು ನರಿ ಕಡಂದಿ ಅನ್ನೋದಕ್ಕೆ ಇನ್ನೊಂದು ಹೆಸರಿದೆ ಸರ್, ಟೈಸಕ್ ಬ್ರೂಡ್ ಅಂತ. ನರಿ ಕಡಂದಿ ಅನ್ನೋದು ಟೈಸಕ್ ಬ್ರೂಡ್ ಕಾಯಿಲೆ ಅಲ್ಲ, ಇನ್ನೊಂದು. ಅದೊಂದು ಕೀಟ, ದೊಡ್ಡ ಕೀಟ, ಚಿಟ್ಟೆ ಸರ್, ಇನ್ನೊಂದು ಮೇಣದ ಚಿಟ್ಟೆ. ಮೇಣದ ಚಿಟ್ಟೆನೂ ಅಲ್ಲ, ಹೆಗ್ಗಣಜ. ಹೆಗ್ಗಣಜ ಕಣಜದಲ್ಲಿ, ಹೆಗ್ಗಣಜಕ್ಕೆ ಇಲ್ಲಿ ಕೊಡಗಿನಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ಕೊಡಗಿನಲ್ಲಿ ಸುಮಾರು ಜನ ನರಿ ಕಡಂದಿ ಅನ್ಕೊಂಡು ಕರೀತಾರೆ. ಹೌದು, ಧನ್ಯವಾದ. ನಮಸ್ಕಾರ. ನಮಸ್ಕಾರ ಕೇಳಿದ್ರೆ, ಕಾರ್ಯಕ್ರಮ ಮುಗಿಸುವ ಹೊತ್ತು ಮುಂದೆ ಪ್ರಸಾರ ಆಗ್ಬೇಕಾಗಿರೋದ್ರಿಂದ ಸಂಪರ್ಕಿಸಿದ ಆಲಿಸಿದ ಎಲ್ಲರಿಗೂ ನಾವು ಧನ್ಯವಾದಗಳನ್ನ ಹೇಳ್ತಿದೀವಿ. ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತದೆ ಶ್ರೋತೃಗಳೇ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿ ಮಾಡೋಣ. ಪ್ರತಿನಿತ್ಯ ಬಿತ್ತರವಾಗುವ ಕಿಸಾನ್ ವಾಣಿ ಕಾರ್ಯಕ್ರಮಗಳನ್ನು ಆಲಿಸ್ತಾ ಇರ್ರಿ, ಪ್ರಯೋಜನಗಳನ್ನು ಮಾಡ್ಕೊಳ್ತಾ ಇರ್ರಿ, ಸುಖವನ್ನು ಕಾಣ್ತಾ ಹೋಗಿ. ನಮಸ್ಕಾರಗಳು. ಇದುವರೆಗೆ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಯಿತು. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ರೈತ ಬಾಂಧವರೇ, ಈಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಕಾಫಿ ಧಾರಣೆ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 15,800 ರೂಪಾಯಿಯಿಂದ 16,000 ರೂಪಾಯಿ, ಅರಬಿಕಾ ಚೆರ್ರಿ 8,850 ರೂಪಾಯಿಯಿಂದ 9,000 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 9,450 ರೂಪಾಯಿಯಿಂದ 9,800 ರೂಪಾಯಿ, ರೋಬಸ್ಟಾ ಚೆರ್ರಿ 4,500 ರೂಪಾಯಿಯಿಂದ 4,700 ರೂಪಾಯಿ, ಅಡಿಕೆ ಧಾರಣೆ 1 ಕೆಜಿಗೆ 450 ರೂಪಾಯಿಯಿಂದ 650 ರೂಪಾಯಿ, ಕಾಳು ಮೆಣಸು ಕೆಜಿ 1ಕ್ಕೆ 475 ರೂಪಾಯಿಯಿಂದ 495 ರೂಪಾಯಿ, ಶುಂಠಿ ಧಾರಣೆ ಕ್ವಿಂಟಲ್ಗೆ 2,800 ರೂಪಾಯಿಯಿಂದ 3,000 ರೂಪಾಯಿ, ಉತ್ಪನ್ನಗಳ ಗುಣಮಟ್ಟ ಮತ್ತು ಸ್ಥಳೀಯ ಮಾರುಕಟ್ಟೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ದರದಲ್ಲಿ ವ್ಯತ್ಯಾಸವೊಂದ ಕಾಣಬಹುದು. ರೈತ ಬಾಂಧವರೇ,

ಜಿಲ್ಲೆರ ಮಕ್ಕಕ್ಕ ಅನುಕೂಲ ಅಪ್ಪನಿಟ್ಟಲು ಸರ್ಕಾರತರ ವಿಜ್ಞಾನ ಪಿಂಜ ಪ್ರೋತ್ಸಾಹಕ ಸೊಸೈಟಿರ ಆದನೆಲು ಮಡಿಕೇರಿರ ಪೊರವಲಯತ ಉಳ್ಳ ಕರ್ಣಂಗೇರಿಲು ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಪಿಂಜ ತಾರಾಲಯ ಸ್ಥಾಪನೆ ಮಾಡುವಕ್ಕ ಜಿಲ್ಲಾಡಳಿತ ಕ್ರಮ ಅಡ್ತಣಿತು ಎಂದು ಜಿಲ್ಲಾಧಿಕಾರಿ ಡಾ ಸತೀಶ್ ಅರಿಚಿಟ್ಟಿತು. ವಿಜ್ಞಾನ ಕೇಂದ್ರ ಸ್ಥಾಪನೆ ಮಾಡುವ ಸಂಬಂಧ ಜಾಗತ್ನ ಇಕ್ಕಾಕಲೆ ಗುರುತಿಸಿಟ್ಟಿತು ಎಂದು ಮಾಹಿತಿ ತಂದ ಜಿಲ್ಲಾಧಿಕಾರಿ, ಕಾಮಗಾರಿನ ಶುರು ಮಾಡುವ ಸಂಬಂಧ ಸದ್ಯತೆ ಸಮಿತಿ ಸಭೆ ಕಾಕಿತ್ತು, ಕಾರ್ಯಯೋಜನೆಯ ಮೀದ ಚರ್ಚೆ ನಡೆಸುವ ಎಂದು ಅರಿಚಿಟ್ಟಿತು. ಮಿನ್ಯಕ ತಕ್ಕ ಪರಂದಿತ್ತು ಕೇಂದ್ರ ಸ್ಥಾಪನೆ ಆನಕ ಜಿಲ್ಲೆಯ ಸ್ಕೂಲ್ ಕಾಲೇಜು ಮಕ್ಕಕ್ಕೆ ಪ್ರಯೋಗ ನಡೆಸುವ ಪಿನ್ನ ಖಗೋಳ